ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಹೈನುಗಾರಿಕೆ ಅನುಭವ ಕುರಿತು ಗೋಣಿಕೊಪ್ಪದ ಡಾಕ್ಟರ್ ಎಸ್ಸಿ ಸುರೇಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಶತ್ರುಗಳೇ, ಕೃಷಿಯಲ್ಲಿ ಆದಾಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಹಾಗೆ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನ ಎಷ್ಟೋ ಜನ ಮಾಡಿಕೊಂಡು ಅದರಲ್ಲಿ ತೃಪ್ತಿಯನ್ನ ಕಂಡಿರೋದಿದೆ. ಕರುವನ್ನ ಹೇಗೆ ಸಾಕಾಣಿಕೆ ಮಾಡಬೇಕು, ಏನೇನು ಕ್ರಮಗಳನ್ನು ಅನುಸರಿಸಬೇಕನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ಮಾತನಾಡ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಡಾಕ್ಟ್ರೆ, ಪ್ರಸ್ತಾಪ ಮಾಡಿ ವಿಷಯಗಳನ್ನ. ಈ ಮಿಶ್ರತಳಿ ಆಯ್ಕೆಯನ್ನ ಯಾಕಾಗಿ ಮಾಡಬೇಕು, ಏನು ಇದರ ಪ್ರಾಮುಖ್ಯತೆ ಅನ್ನೋ ಒಂದು ವಿಚಾರವನ್ನ ವಿವರಿಸಿ. ನಮಸ್ಕಾರ ರೈತ ಬಾಂಧವರೇ. ತಮ್ಗೆಲ್ಲ ತಿಳಿದಿರಬಹುದು, ಒಂದು ಯಶಸ್ವಿ ಹೈನುಗಾರಿಕೆಯನ್ನ ನಾವು ಕೈಗೊಳ್ಬೇಕಂತಂದ್ರೆ ಮುಖ್ಯವಾಗಿ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ದೇಶೀ ತಳಿಗಳು ಅಷ್ಟು ಪ್ರಮಾಣದಲ್ಲಿ ಹಾಲನ್ನು ನೀಡದೇ ಇದ್ರೂ ಸಹ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಗುಣಮಟ್ಟದಲ್ಲಿ ಉತ್ಕೃಷ್ಟ ಅಂತ ನಾವು ಹೇಳ್ಬೋದು. ಆದರೆ ನಾವು ಅದನ್ನ ಆರ್ಥಿಕ ಚಟುವಟಿಕೆಯಾಗಿ ಹೈನುಗಾರಿಕೆಯನ್ನು ತೆಗೆದುಕೊಳ್ಳುವ ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಮಿಶ್ರ ತಳಿಯ ಹಸುಗಳನ್ನೇ ನಾವು ಸಾಕಬೇಕಾಗ್ತದೆ. ಅದರಲ್ಲೂ ನಮ್ಮ ಮಲೆನಾಡು ಭಾಗದಲ್ಲಿ ಮುಖ್ಯವಾಗಿ ಜರ್ಸಿ ತಳಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದನ್ನ ರೆಕಮೆಂಡ್ ಮಾಡಿದ್ದಾರೆ. ಹಾಗೆ ಕಪ್ಪು ಬಿಳಿ ಇರತಕ್ಕಂಥ HF ಅಂತಕ್ಕಂಥ ತಳಿಯನ್ನು ಸಹ ಕೆಲವರು ಸಾಕ್ತಾ ಇದ್ದಾರೆ. ಸೊ ತಮ್ಗೆಲ್ಲ ಗೊತ್ತಿರಬೇಕು, ನಾವು ಯಾವುದೇ ಒಂದು ಹೈನುಗಾರಿಕೆಯನ್ನು ಯಶಸ್ವಿಯಾಗಿ ನಾವು ಮಾಡ್ಕೋಬೇಕು ಅಂತಂದ್ರೆ ಅದರ ಕರುವಿನ ಪಾಲನೆ ಪೋಷಣೆ ಮುಖ್ಯವಾಗಿರುತ್ತದೆ. ನಾವು ಹೇಳ್ತೀವಲ್ಲ, ಇಂದಿನ ಕರುವೆ ನಾಳಿನ ಉತ್ತಮ ಹೈನು ರಾಸು ಅನ್ನುವ ಹಾಗೆ. ಆದ್ರೆ ಹೆಚ್ಚಿನ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಯಾಕೆ ನಾವು ಮಿಶ್ರತಳಿ ಹಸುಗಳನ್ನೇ ಆಯ್ಕೆ ಮಾಡ್ಕೋಬೇಕು ಹಾಗೂ ಮಿಶ್ರತಳಿ ಕರುಗಳನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಅವುಗಳಿಂದ ಸಿಗ್ತಕ್ಕಂಥ ಲಾಭಗಳು ಮುಖ್ಯವಾಗಿ ನಾವು ನೋಡೋದಾದ್ರೆ ಮಿಶ್ರತಳಿ ಕರು ಜನಿಸುವಾಗಲೇ ಉತ್ತಮವಾದಂತ ಒಂದು ದೈಹಿಕ ಸಾಮರ್ಥ್ಯವನ್ನು ಹೊಂದಿರ್ತದೆ. ಹಾಗೆ ತೂಕ ಸಹ ಉತ್ತಮವಾಗಿರ್ತದೆ. ಸಾಧಾರಣವಾಗಿ 35-40 kg ಅಷ್ಟು ಹುಟ್ಟುವಾಗಲೇ ಅದರ ದೇಹ ತೂಕ ಹೊಂದಿರ್ತದೆ. ಸದೃಢವಾಗಿರ್ತವೆ, ಆರೋಗ್ಯವಾಗಿ ಮುಂದಿನ ದಿನಗಳಲ್ಲಿ ಬೆಳೀತದೆ. ಹಾಗೆ ಈ ಒಂದು ಮಿಶ್ರತಳಿ ಕರುಗಳು ಮುಂದಿನ 14-18 ತಿಂಗಳ ಅವಧಿಯಲ್ಲಿ ಪ್ರಥಮ ಬೆದೆಗೆ ಬಂದು ಗರ್ಭ ಕಟ್ಟುವ ಸಂಭವ ಜಾಸ್ತಿ ಇರ್ತದೆ. ಆ ರೀತಿ ಆದ ಸಂದರ್ಭದಲ್ಲಿ ಮುಂದಿನ 2.5 ವರ್ಷದಲ್ಲಿ ಮೊದಲನೇ ಕರುವನ್ನು ಸಹ ಅವು ಹಾಕುವ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೆ ಮಿಶ್ರತಳಿ ಹಸುಗಳು ದೇಶಿ ತಳಿಗಿಂತ ಅಧಿಕ ಹಾಲನ್ನ ಕೊಡ್ತವೆ. ಸಾಧಾರಣವಾಗಿ ನಾವು ಜರ್ಸಿ ಮತ್ತೆ HF ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿ ಒಂದು ಸೂಲಿಗೆ, ಸೂಲು ಅಂದ್ರೆ ಸಾಧಾರಣ 305-365 ದಿನಗಳ ಒಂದು ಅವಧಿಯನ್ನು ನಾವು ತೆಗೆದುಕೊಳ್ಳೋದಾದ್ರೆ 3,500-5,000 liter ಹಾಲನ್ನ ಅವು ಉತ್ಪತ್ತಿ ಮಾಡುತ್ತದೆ. ಹಾಗೆ ಕರು ಹಾಕಿದ ಮುಂದಿನ 3 ತಿಂಗಳಲ್ಲೇ ಆ ತಾಯಿ ಹಸು ಬೆದೆಗೆ ಬಂದು ಅದು ಗರ್ಭವನ್ನು ಕಟ್ತದೆ. ಹಾಗೆ ಗರ್ಭಾವಸ್ಥೆ ಅವಧಿಯಲ್ಲಿ ಮುಂದಿನ 7 ತಿಂಗಳ ಕಾಲ ನಿರಂತರವಾಗಿ ಹಾಲನ್ನ ಕೊಡ್ತದೆ. ಸಾಧಾರಣವಾಗಿ ಈ ಮಿಶ್ರತಳಿ ಹಸುಗಳು ಅಧಿಕ ಸಂಖ್ಯೆಯ ಕರುಗಳಿಗೆ ಜನ್ಮವನ್ನು ನೀಡುತ್ತದೆ. ಸಾಧಾರಣವಾಗಿ ತಮ್ಮ ಜೀವಿತಾವಧಿಯಲ್ಲಿ 8-10 ಕರುಗಳನ್ನು ನಾವು ಆ ತಾಯಿ ಹಸುವಿಂದ ನಿರೀಕ್ಷಿಸಬಹುದು. ಹಾಗೆ ಈ ಒಂದು ಮಿಶ್ರತಳಿ ಹಸುಗಳದ ಇನ್ನೊಂದು ಮುಖ್ಯವಾದ ಲಕ್ಷಣ ಏನಂದ್ರೆ ಅಧಿಕ ಆಹಾರ ಪರಿವರ್ತನಾ ಸಾಮರ್ಥ್ಯ, FCR ಅಂತ ಹೇಳ್ತೀವಿ ನಾವು. ಫೀಡ್ ಕನ್ವರ್ಷನ್ ರೇಷಿಯೋ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನ ಉತ್ಪತ್ತಿ ಮಾಡತಕ್ಕಂತ ಒಂದು ಕ್ಷಮತೆ ಈ ಒಂದು ಮಿಶ್ರತಳಿ ಹಸುಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಈ ಮಿಶ್ರತಳಿ ಹಸುಗಳು ನಮ್ಮ ದೇಶೀ ತಳಿ ಹಸುಗಳ ತರ ಕರುವಿಗೆ ತುಂಬಾ ಪ್ರೀತಿಯನ್ನು ತೋರಿಸಿಕೊಂಡು ಕೆಲವು ಹಸು ಅಥವಾ ಎಮ್ಮೆಗಳಿದ್ರೆ ಕರು ಇಲ್ಲ ಅಂದ್ರೆ ಅವು ಹಾಲು ಕೊಡೋದಿಲ್ಲ. ಆದ್ರೆ ಈ ಮಿಶ್ರತಳಿಯ ಹಸುಗಳು ಏನಂದ್ರೆ ಪ್ರಾರಂಭದಲ್ಲಿ ನಾವು ಕರುಗಳನ್ನ ಬೇರ್ಪಡಿಸಿದ್ರೂ ಸಹ ಅವು ಕರು ಇಲ್ಲದೇನು ಸಹ ಹಾಲನ್ನ ನೀಡ್ತದೆ. ಮಿಶ್ರತಳಿ ಹಸುಗಳ ಬಗ್ಗೆ ಹೇಳ್ತಾ ಇದ್ರೆ ತಾವು ಉಲ್ಲೇಖ ಮಾಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ಮಿಶ್ರತಳಿ ಯಾವುದು ಸೂಕ್ತ ಅಂತ ಅನ್ಕೊಂಡು ನಮ್ಮ ಕೇಳುಗರು ಗಮನಿಸಬೇಕು. ಜರ್ಸಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. HF ಅನ್ನು ಸಾಕೋರೆ ಇದ್ದಾರೆ, ಆದ್ರೆ ಅದಕ್ಕಿಂತ ಜರ್ಸಿ ತಳಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ರೈತರಿಗೂ ವರಮಾನ ಕೊಡುವ, ಉತ್ತಮವಾದ ಹಾಲನ್ನು ಕೊಡುವ ತಳಿಯಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ತಳಿಗಳಿಗೆ ಹುಟ್ಟುವ ಕರುಗಳ ಆರೈಕೆ ಬಗ್ಗೆ ವಿಚಾರಗಳನ್ನ ನಮ್ಮ ರೈತರಿಗೆ ಪ್ರಸ್ತಾಪ ಮಾಡಿ. ಖಂಡಿತವಾಗಿ ರೈತರೆಲ್ಲ ಒಂದು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಕರುಗಳು ಹಾಕಿದ ನಂತರ ಪಾಲನೆ ಮಾಡಿದ್ರೆ ಸಾಕು ಅಂತ ಕೆಲವು ಜನ ತಿಳ್ಕೊಂಡಿರ್ತಾರೆ, ಅದು ಹಾಗಲ್ಲ. ಸಾಧಾರಣವಾಗಿ ಮಿಶ್ರತಳಿಯ ಕರುಗಳ ಪಾಲನೆ ಪೋಷಣೆ ತಾಯಿಯ ಗರ್ಭಾವಸ್ಥೆಯ ಕೊನೆಯ ಒಂದು 3 ತಿಂಗಳ ಅವಧಿಯಿಂದನೇ ಪ್ರಾರಂಭ ಆಗ್ತದೆ ಅಂತ ಹೇಳ್ಬಹುದು. ಹೇಗಪ್ಪ ಅಂದ್ರೆ, ಸಾಧಾರಣವಾಗಿ ಹಸುಗಳು, ನಾನು ಆಗ್ಲೇ ಹೇಳ್ತಾ ಇದ್ದಾಗೆ, ಜರ್ಸಿ ಹಸುಗಳನ್ನು ನೀವು ತೆಗೆದುಕೊಂಡ್ರೆ ಅದರ ಒಂದು ಗರ್ಭಾವಧಿ ಬಂದ್ಬಿಟ್ಟು 9 ತಿಂಗಳು 9 ದಿವಸ ಅಂತ ಹೇಳ್ತೀವಿ. ಕೊನೆಯ 7, 8 ಮತ್ತು 9ನೇ ತಿಂಗಳಿನ ಅವಧಿಯಲ್ಲಿ ತಾಯಿ ಹಸುಗೆ ನಾವು ಸೂಕ್ತ ಪ್ರಮಾಣದಲ್ಲಿ ದಾಣಿ ಮಿಶ್ರಣ, ಹಸಿರು ಮೇವು ಹಾಗೂ ಒಣಮೇವನ್ನು ನಾವು ಕೊಡಬೇಕಾಗ್ತದೆ. 7 ತಿಂಗಳಿಗೆ ನೀವು ಹಾಲು ನಿಲ್ಲಿಸಿದ ನಂತರ ಕೆಲವು ರೈತರು ಏನ್ ಮಾಡ್ತಾರೆ, ಹಾಲು ಹೇಗೂ ಕೊಡ್ತಾ ಇಲ್ಲ ಅಂದ್ಬಿಟ್ಟು ದಾಣಿ ಮಿಶ್ರಣ ಕೊಡೋದನ್ನ ನಿಲ್ಲಿಸ್ತಾರೆ. ಖಂಡಿತವಾಗ್ಲೂ ಅದನ್ನು ಮಾಡಬಾರದು. 7 ತಿಂಗಳ ನಂತರ ಗರ್ಭಾವಸ್ಥೆಯ ಅವಧಿಗೆ ತಕ್ಕ ಹಾಗೆ ತಾಯಿ ಹಸುಗೆ 1 ಕೆಜಿ ದಾಣಿ ಮಿಶ್ರಣ ಅದರ ದೇಹ ಪೋಷಣೆಗೆ ಕೊಟ್ರೆ, 1 ಕೆಜಿ ಅದರ ಗರ್ಭಾವಸ್ಥೆಯಲ್ಲಿ ಇರತಕ್ಕಂತ ಕರುವಿನ ಪೋಷಣೆಗೆ ಅಂದ್ಬಿಟ್ಟು ಟೋಟಲಿ 2 ಕೆಜಿ ದಾಣಿ ಮಿಶ್ರಣ ಜೊತೆಗೆ ಉತ್ತಮ ಗುಣಮಟ್ಟದ ಹಸಿರು ಮೇವು ಹಾಗೂ ಒಣಮೇವನ್ನ ಕೊಡಬೇಕಾಗ್ತದೆ. ಈ ರೀತಿ ಕೊಡ್ತಾ ಬಂದ ಹಾಗೆ ಏನಾಗುತ್ತೆ, ಕೊನೆಯ 3 ತಿಂಗಳ ಅವಧಿಯಲ್ಲಿ ಕರುವಿನ ಒಂದು ದೈಹಿಕ ಬೆಳವಣಿಗೆ ತುಂಬಾ ಏರುಗತಿಯಲ್ಲಿರ್ತದೆ. ಇದಕ್ಕೆ ಪೂರಕವಾಗಿ ನಾವು ಪೋಷಕಾಂಶಗಳನ್ನು ಒದಗಿಸಿದ್ದೇ ಆದಲ್ಲಿ ಕರು ದಷ್ಟಪುಷ್ಟವಾಗಿ ಬೆಳವಣಿಗೆ ಆಗ್ತದೆ, ಹಾಗೆ ಯಾವುದೇ ಒಂದು ರೋಗ ರುಜಿನಿಂದ ನರಳುವ ಪ್ರಮಾಣ ಸಹ ಕಡಿಮೆ ಆಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ಕೊನೆಯ ದಿನಗಳಲ್ಲಿ ನೀವು ತಾಯಿ ಪೋಷಣೆಯನ್ನು ಮಾಡಬೇಕಾಗ್ತದೆ. ಹಾಗೆ ಇನ್ನ ಕರು ಹಾಕ್ಲಿಕ್ಕೆ 15 ದಿವಸ ಇದೆ ಅನ್ನುವಾಗ ಅದಕ್ಕೆ ಬೇಕಾದಂತಹ ಲವಣ ಮಿಶ್ರಣ ಮತ್ತು ಖನಿಜ ಮಿಶ್ರಣಗಳನ್ನ ನೀವು ಸಹ ಕೊಡಬೇಕು, ಜೊತೆಗೆ ಉತ್ತಮ ಗುಣಮಟ್ಟದ ದಾಣಿ ಮಿಶ್ರಣ ಇನ್ನ 1/2 ಕೆಜಿ ಜಾಸ್ತಿ ಕೊಡಬೇಕಾಗ್ತದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಕರು ಹಾಕುವುದು ತಾಯಿಯನ್ನ ನೀವು ನೋಡಿದಾಗ ಗಮನಿಸಬಹುದು. ಸಾಧಾರಣವಾಗಿ ಕರು ಹಾಕುವಾಗ ಲಕ್ಷಣ ಹೇಗಿರ್ತದೆ ಅಂದ್ರೆ, ತಾಯಿಯ ಕೆಚ್ಚಲಿನಲ್ಲಿ ಗಿಣ್ಣ ಹಾಲಿನ ಉತ್ಪತ್ತಿ ಪ್ರಮಾಣ ಜಾಸ್ತಿ ಆಗ್ತದೆ, ಹಾಗೆ ಯೋನಿ ದ್ವಾರದ ಸುತ್ತಮುತ್ತ ಇರತಕ್ಕಂತಹ ಮಾಂಸಖಂಡಗಳು ಸಡಿಲವಾಗ್ತದೆ, ಹಾಗೆ ಎರಿಗೆ ನೋವು ಪ್ರಾರಂಭ ಆದಾಗ ಹಸು ಮಲಗುವುದು ಹೇಳುವುದು ಹಾಗೆ ಚಡಪಡಿಸುವುದು ಒಂದು ಜಾಸ್ತಿ ಆಗ್ತದೆ. ಹಾಗೆ ಒಂದು ಬಾರಿ ಎರಿಗೆ ನೋವು ಸ್ಟಾರ್ಟ್ ಆದ ನಂತರ ನಾವು ಗಮನಿಸಬೇಕಾದ್ದು ಒಂದು ಯೋನಿ ಚೀಲದಿಂದ ದ್ರವ ತುಂಬಿರತಕ್ಕಂತಹ ಒಂದು ಚೀಲಾಕಾರದ, ಸೊ ಅದಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಗರ್ಭಾವಸ್ಥೆಯಲ್ಲಿ ಕರುವಿನ ಮಲಮೂತ್ರ ವಿಸರ್ಜನೆಗಳು ಇರ್ತದೋ, ಸೊ ಅದು ಒಂದು ದ್ರವ ರೂಪದಲ್ಲಿ ಇರತಕ್ಕಂತಹ ಚೀಲದ ಮೂಲಕ ಮೊದಲ ಬಾರಿಗೆ ಹೊರಗ್ ಬರ್ತದೆ. ಸಾಮಾನ್ಯ ಸಂದರ್ಭಗಳಲ್ಲಿ ಮುಂಗಾಲುಗಳ ಮೇಲೆ ತಲೆ ಇಟ್ಟು ಕರು ಹೊರಗ್ ಬರ್ತದೆ, ಕೆಲವೊಂದು ಸಂದರ್ಭದಲ್ಲಿ ಹಿಂಗಾಲುಗಳು ಸಹ ಮುಂದೆ ಬರಬಹುದು. ಇದು ಸಾಮಾನ್ಯವಾಗಿ ಆಗ್ತಕ್ಕಂತಹ ಒಂದು ಪ್ರಸವ ಕ್ರಿಯೆ ಆಗಿರ್ತದೆ. ಆ ಕರು ಬಂದ ನಂತರ ಇಮಿಡಿಯೇಟ್ ಆಗಿ ನೀವು ಏನ್ ಮಾಡ್ಬೇಕಂದ್ರೆ, ಕರುಗೆ ಉಸಿರಾಟಕ್ಕೆ ನಾವು ಅನುವು ಮಾಡಿಕೊಡ್ಬೇಕಾಗ್ತದೆ. ಸಾಧಾರಣವಾಗಿ ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗ ಸುತ್ತ ಅದರ ಇರ್ತಕ್ಕಂತ ಶ್ಲೇಷ್ಮ ಅಂತ ಏನ್ ಹೇಳ್ತೀವೋ, ಆ ಶ್ಲೇಷ್ಮದ ಫ್ಲೂಯಿಡ್ ಏನಾಗಿರ್ತದೆ, ಆ ಲೋಳೆಯ ರೂಪದಲ್ಲಿದ್ದು ಮೂಗು ಮತ್ತೆ ಹೊಳ್ಳೆಗಳಲ್ಲೆಲ್ಲ ಇರ್ತದೆ, ಅದನ್ನ ತಕ್ಷಣವಾಗಿ ಸ್ವಚ್ಛ ಬಟ್ಟೆಯಿಂದ ಒರೆಸಬೇಕು. ಒರೆಸಿದ ನಂತರ ಕರುವನ್ನ ತಾಯಿಯ ಹತ್ತಿರಕ್ಕೆ ತೆಗೆದುಕೊಂಡೋಗಿ ನೆಕ್ಕಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಸೊ ಈ ನೆಕ್ಕೋದ್ರಿಂದ ಏನಾಗ್ತದೆ, ಒಂದು ತಾಯಿ ಮತ್ತು ಕರುವಿನ ಮಧ್ಯೆ ಬಾಂಧವ್ಯ ಬೆಳೀತದೆ. ಸಾಧಾರಣವಾಗಿ ತಾಯಿಯ ಗರ್ಭದಲ್ಲಿ ಇರ್ತಕ್ಕಂತ ಕರುಳಿನಲ್ಲಿರ್ತಕ್ಕಂತ ಪ್ರಥಮ ಮಲ ವಿಸರ್ಜನೆ ಆಗ್ಬೇಕು, ಅದು ಹೊರಗೆ ಬರಲಿಕ್ಕೆ ಸ್ಟಿಮ್ಯುಲೇಷನ್ ಸಿಗ್ತದೆ. ಹಾಗೆ ಕರು ನೆಕ್ಕಿದ ನಂತರ ಅದನ್ನ ಸ್ವಚ್ಛ ಮಾಡಿ ನಂತರ ಅದರ ಹೊಕ್ಕಳು ಬಳ್ಳಿ, ಸಾಮಾನ್ಯವಾಗಿ ರೈತರು ಇದರ ಬಗ್ಗೆ ತುಂಬಾ ಗಮನ ಹರಿಸೋದಿಲ್ಲ. ನಿಮಗೆ ಗೊತ್ತಿರಲಿ, ಹೊಕ್ಕಳು ಬಳ್ಳಿ ಹೇಗೆ ಅಂದ್ರೆ, ಈ ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಕರುವಿನ ಮಧ್ಯೆ ಇರತಕ್ಕಂತ ಒಂದು ಬಾಂಧವ್ಯದ ನಂಟು, ಹಾಗೆ ಅದರ ಮೂಲಕ ರಕ್ತ ಸಂಚಾರ ಆಗ್ತಾ ಇರ್ತದೆ. ಕರು ಹಾಕಿದ ನಂತರ ಇಮಿಡಿಯೇಟ್ ಆಗಿ ಆ ಒಂದು ಕರುಳ ಬಳ್ಳಿ ಕಟ್ ಆಗ್ತದೆ. ಕಟ್ ಆದ್ರೂ ಸಹ ಸಾಧಾರಣವಾಗಿ 6-7 ಸೆಂಟಿಮೀಟರ್ ಅಷ್ಟು ಒಕ್ಕಳು ಬಳ್ಳಿ ಇನ್ನು ನೇತಾಡ್ತಾ ಇರ್ತದೆ. ಆ ಒಂದು ಒಕ್ಕಳು ಬಳ್ಳಿಗೆ ಏನ್ ಮಾಡ್ಬೇಕಂತಂದ್ರೆ, ಕರುವಿನ ಒಕ್ಕಳು ಬಳ್ಳಿಗೆ ಹೊಟ್ಟೆಯಿಂದ 1 ಇಂಚ್ ಅಷ್ಟು ಬಿಟ್ಟು ಸ್ವಚ್ಛವಾದ ದಾರದಿಂದ ಅದನ್ನ ಟೈಟ್ ಆಗಿ ಕಟ್ಟಬೇಕು. ಕಟ್ಟಿದ ನಂತರ ನಂಜು ನಿರೋಧಕ ಯಾವ್ದಾದ್ರೂ ಒಂದು ಆಯಿಂಟ್ಮೆಂಟ್ ಇದ್ರೆ, ಇಲ್ಲ ಟಿಂಚರ್ ಐಡಿನ ಆಯಿಂಟ್ಮೆಂಟ್ ಇದ್ರೆ, ಅದ್ ಯಾವುದೂ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಮನೆಯಲ್ಲಿ ಅರಿಶಿನ ಪುಡಿ ಇರ್ತದೆ, ಹಾಗೆ ಕೊಬ್ಬರಿ ಎಣ್ಣೆ ಇರ್ತದೆ. ಸೊ ಬಿಸಿ ಮಾಡಿದ ಕೊಬ್ಬರಿ ಎಣ್ಣೆಗೆ ಅರಿಶಿನ ಉಣಿಯನ್ನ ಮಿಕ್ಸ್ ಮಾಡಿ ಅದನ್ನ ಒಂದು ಪೇಸ್ಟ್ ರೀತಿ ಮಾಡಿಕೊಂಡು ಅದನ್ನ ಒಕ್ಕಳು ಬಳ್ಳಿಗೆ ಹಚ್ಚಿಬಿಟ್ಟು, ಇನ್ನು ಉಳಿದಂತ ಏನು ನೇತಾಡ್ತಿರ್ತದಲ್ಲ ಆ ಒಕ್ಕಳುವನ್ನ ಸ್ವಚ್ಛ ಬ್ಲೇಡ್ ಅಥವಾ ಕತ್ತರಿಯಿಂದ ಕಟ್ ಮಾಡಿ ತೆಗಿಬೇಕಾಗ್ತದೆ. ಇದು ಮಾಡೋದ್ರಿಂದ ಪ್ರಯೋಜನ ಏನು ಅಂತ ಕೇಳಬಹುದು. ಸಾಮಾನ್ಯವಾಗಿ ಗೊತ್ತಿರಲಿ, ಮೊದಲ 5-7 ದಿನ ತನಕ ಒಕ್ಕಳ ಓಪನಿಂಗ್ ಇರ್ತದೋ ಅದು ಮುಚ್ಚಿರೋದಿಲ್ಲ. ಇಂತ ಸಂದರ್ಭದಲ್ಲಿ ಏನಾಗುತ್ತೆ, ಕರು ಮಲಗಿದಾಗ ನೆಲದಲ್ಲಿರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳು ಆ ಒಕ್ಕಳದ ಮೂಲಕ ಕರುವಿನ ದೇಹ ಒಕ್ಕು, ಮುಂದಿನ ದಿನಗಳಲ್ಲಿ ಅದಕ್ಕೆ ಒಕ್ಕಳು ಹುಣ್ಣು ಅಥವಾ ಗಣ್ಣು ಹುಣ್ಣು ಅಂತ ಹೇಳ್ತೀವಿ, ಈ ಬಾಧೆಯನ್ನ ಕರು ಅನುಭವಿಸುತ್ತದೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ, ಕರು ಜ್ವರ ಬರ್ತದೆ, ಹಾಗೆ ಕೆಲವು ಸಂದರ್ಭದಲ್ಲಿ ಕರು ಸಾಯುವ ಸಂಭವ ಕೂಡ ಯಥೇಚ್ಛವಾಗಿರ್ತದೆ. ಆ ಒಂದು ದೃಷ್ಟಿಯಿಂದ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡತಕ್ಕಂಥದ್ದು ಮುಖ್ಯವಾದ್ದು. ಮೊದಲನೆಯದಾಗಿ ಕರು ಹಾಕಿದ ತಕ್ಷಣ ಅದರ ಮೂಗಿನ ಹೊರಳೆಯನ್ನೆಲ್ಲ ಸ್ವಚ್ಛ ಮಾಡಿ ಒಕ್ಕಳವನ್ನ ಟ್ರೀಟ್ಮೆಂಟ್ ಮಾಡಿದ ನಂತರ ಮುಖ್ಯವಾಗಿ ಬರ್ತಕ್ಕಂಥ ಇನ್ನೊಂದು ಘಟ್ಟ ಏನಂದ್ರೆ, ಗಿಣ್ಣ ಹಾಲನ್ನ ಕುಡಿಸ್ತಕ್ಕಂಥದ್ದು. ಸಾಧಾರಣವಾಗಿ ಕೆಲವು ರೈತರುಗಳಲ್ಲಿ ಒಂದು ತಪ್ಪು ಕಲ್ಪನೆ ಇರ್ತದೆ, ಏನಪ್ಪಾ ಅಂತಂದ್ರೆ, ಸತ್ಯ ಹಾಕದೆ ನಾವು ಹಾಲನ್ನ ಕುಡಿಸಬಾರದು, ಹಾಗೆ ಕರು ತಾನಾಗೆ ಎದ್ದೋಗಿ ಕುಡಿಬೇಕು, ಅಂತ ಕರು ಮಾತ್ರ ಸದೃಢವಾಗ್ತದೆ, ಹಾಗೆ ಜಾಸ್ತಿ ನಾವೇನಾದ್ರು ಗಿಣ್ಣ ಹಾಲು ಕುಡಿಸಿದ್ರೆ ಬೇದಿ ಆಗ್ಬಿಡುತ್ತೆ, ಈ ರೀತಿಯ ಸುಮಾರು ತಪ್ಪು ಕಲ್ಪನೆಗಳು ರೈತ ಬಾಂಧವರಲ್ಲಿ ಇರ್ತದೆ. ಆದ್ರೆ ನಿಮಗೊಂದು ಗೊತ್ತಿರಲಿ, ಗಿಣ್ಣ ಹಾಲು ಏನಂತಂದ್ರೆ ಕರುವಿನ ಮೊದಲ ಒಂದು 6 ತಿಂಗಳ ಅವಧಿಯಲ್ಲಿ ಅದು ಅಮೃತ ಪಾನ ತರ ಇರ್ತದೆ. ಯಾಕೆ ಅಮೃತ ಅಂತ ಹೇಳ್ತೀನಿ ಅಂದ್ರೆ, ಸಾಧಾರಣ ಹಾಲಿನಲ್ಲಿ ಬರೀ ಪೋಷಕಾಂಶಗಳಿದ್ರೆ ಗಿಣ್ಣ ಹಾಲಿನಲ್ಲಿ ರೋಗ ನಿರೋಧಕತೆ ಶಕ್ತಿ ಇರತಕ್ಕಂತ ಆಂಟಿಬಾಡೀಸ್ ಇರತಕ್ಕಂತ ಹಾಲು ಈ ಗಿಣ್ಣ ಹಾಲಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಗಿಣ್ಣ ಹಾಲನ್ನು ಕುಡಿಸತಕ್ಕಂಥದ್ದು ತುಂಬಾ ಮಹತ್ವವನ್ನ ಪಡೆದಿರ್ತದೆ. ಹಾಗಾದ್ರೆ ಗಿಣ್ಣ ಹಾಲನ್ನು ಯಾವಾಗ ಕುಡಿಸಬೇಕು ಒಂದ್ ತಿಳಿದಿರಲಿ. ಸಾಧಾರಣವಾಗಿ ಈ ಎಲ್ಲ ಕ್ರಿಯೆಗಳು ಅಂದ್ರೆ ಹೊಕ್ಕಳ ಬಳ್ಳಿ ಹಾಗೆ ಇದು ಕ್ಲೀನಿಂಗ್ ಕ್ರಿಯೆಗಳು ನಿಮಗೆ ಒಂದು 15 ನಿಮಿಷ ಹಿಡಿಬಹುದು. ಆ 15 ನಿಮಿಷ ಹಿಡಿದ ತಕ್ಷಣ ಮೊದಲು ಮಾಡಬೇಕಾದ ಕೆಲಸ ಅಂದ್ರೆ ನೀವು ಕೆಚ್ಚಲಿಗೆ ತೆಗೆದುಕೊಂಡು ಹೋಗಿ ಕರುವನ್ನ ಸೀಪ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಕೆಲವು ಸದೃಢವಾಗಿ ಇಲ್ಲದೆ ಇರತಕ್ಕಂಥ ಕರುಗಳು ಹೋಗಿ ಕೆಚ್ಚಲಿನ ಚೀಪ್ಲಿಕ್ಕೆ ಅಷ್ಟು ಸಶಕ್ತವಾಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಗಿಣ್ಣ ಹಾಲನ್ನ ನಾವು ಕೃತಕವಾಗಿ ಕರೆದು ಬಿಟ್ಟು ಒಂದು ಪಾತ್ರೆಯಲ್ಲಿ ಅದನ್ನ ಒಂದು ಫೀಡ್ ಬಾಟ್ಲಿಗೆ ಹಾಕಿಯೋ ಅಥವಾ ಹಾಗೆ ನಾವು ಬೆರಳನ್ನ ಹಾಲಿನಲ್ಲಿ ಅದ್ದಿ ಬಿಟ್ಟು ಅದಕ್ಕೆ ಕುಡಿಲಿಕ್ಕೆ ಪ್ರಚೋದನೆ ಕೊಡಬೇಕು. ಸೊ ಈ ರೀತಿ ಮೊದಲ ದಿನದಲ್ಲಿ 3-5 ಬಾರಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಹಾಲನ್ನು ಕುಡಿಸೋದ್ರಿಂದ ಮುಂದಿನ 6 ತಿಂಗಳ ಕಾಲ ಕರುಗಳಲ್ಲಿ ಬರ್ತಕ್ಕಂಥ ಯಾವುದೇ ಕಾಯಿಲೆಗಳು ಸಹ ಕರುವಿನಲ್ಲಿ ಬರದ ಹಾಗೆ ಅದು ಒಂದು ಪ್ರೊಟೆಕ್ಷನ್ ನೀಡುತ್ತದೆ. ಹಾಗೆ ಕರು ಹಾಕಿದ 1/2 ಗಂಟೆಯಿಂದ 1 ಗಂಟೆಯೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಗಿಣ್ಣ ಹಾಲನ್ನು ಕುಡಿಸತಕ್ಕಂಥದ್ದು ತುಂಬಾ ಮಹತ್ವದ್ದು. 1/2 ದಿಂದ 1 ಗಂಟೆ ನಂತರ ಏನಾಗುತ್ತೆ ಏನಂದ್ರೆ ಗಿಣ್ಣ ಹಾಲಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಒಂದು ಶಕ್ತಿ ಈ ಕರುವಿನ ಕರುಳಿನಲ್ಲಿ ಇರತಕ್ಕಂಥ ಓಪನಿಂಗ್ಸ್ ಅಂತ ಹೇಳ್ತೀವಿ ಕ್ರಮೇಣವಾಗಿ ಅವು ಮುಚ್ಚತಾ ಹೋಗ್ತದೆ. ನಂತರ ಗಿಣ್ಣ ಹಾಲು ಸಹ ಮಾಮೂಲಿ ಹಾಲಿನ ತರ ಅದು ಜೀರ್ಣವಾಗಿ ಬರೀ ಪೋಷಕಾಂಶಗಳು ಮಾತ್ರ ಸಿಗ್ತದೆ, ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ರೈತ ಬಾಂಧವರೇ, ಗಿಣ್ಣ ಹಾಲನ್ನ ಕರು ಹಾಕಿದ 1/2 ದಿಂದ 1 ಗಂಟೆ ಒಳಗೆ ಎಷ್ಟು ಸಾಧ್ಯವೋ ಅಷ್ಟು ಯಥೇಚ್ಛವಾಗಿ ಕುಡಿಸತಕ್ಕಂಥದ್ದು ಮಹತ್ವವಾಗಿರ್ತದೆ. ಗಿಣ್ಣ ಹಾಲನ್ನು ಕುಡಿಸಿದ ನಂತರ ಮುಖ್ಯವಾಗಿ ಗೊರಸಿನಲ್ಲಿ ಬಿಳಿ ಭಾಗ ಇರ್ತದೆ, ಅಂದ್ರೆ ಗರ್ಭಾವಸ್ಥೆಯಲ್ಲಿರುವಾಗ ಅದು ಮಿದುವಾಗಿರ್ತದೆ, ಅಂತ ಮಿದು ಗೊರಸುಗಳನ್ನ ಚೂಟಿ ತೆಗಿತಕ್ಕಂಥದ್ದು. ಅದರ ಜೊತೆಗೆ ಸ್ವಚ್ಛಗೊಳಿಸಿದ ಈ ಕರುಗಳನ್ನ ಮಳೆ ಗಾಳಿ ಬಿಸಿಲಿನಿಂದ ಯಾವುದೇ ತರದ ತೊಂದರೆ ಆಗದ ಹಾಗೆ ಅದು ಒಂದು ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಕೂಡ ಮಹತ್ವದಾಗಿರ್ತದೆ. ಕರುವಿನ ಜೋಪಾನ ಪದ್ಧತಿಗಳ ಬಗ್ಗೆ ಹೇಳ್ಬೋದಾ? ಕರುಗಳನ್ನ ನಾವು ಸಾಕುವಾಗ ಆಗ್ಲೇ ಹೇಳ್ತಾ ಇದ್ದೆ, ಕೆಲವು ಜನ ಈ ಗಿಣ್ಣ ಹಾಲನ್ನ ಸತ್ಯ ಹಾಕ್ದಲೆ ಕೊಡಬಾರ್ದು ಅಂತೆಲ್ಲ ಏನು ತಪ್ಪು ಗ್ರಹಿಕೆ ಇರ್ತದೋ ಅದು ಯಾವುದಕ್ಕೂ ಅನುವು ಮಾಡಿಕೊಡದ ಹಾಗೆ ಕರುವನ್ನ ನಮ್ಮ ಒಂದು ಸ್ಥಿತಿಗತಿಗೆ ತಕ್ಕ ಹಾಗೆ ರೈತರು 2 ಪದ್ಧತಿಯಲ್ಲಿ ಅದನ್ನ ಸಾಕ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಂಪ್ರದಾಯಿಕ ಪದ್ಧತಿ ಹಾಗೂ ಆಧುನಿಕ ಪದ್ಧತಿ ಅಂತ ನಾವು ಅದನ್ನ ವಿಂಗಡಿಸಬಹುದು. ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನಪ್ಪಾ ಅಂತಂದ್ರೆ, ಇದು ಸಾಮಾನ್ಯವಾಗಿ ಎಲ್ಲಾ ರೈತರು ಮಾಡ್ತಕ್ಕಂಥದ್ದು. ಅಂದ್ರೆ ಕರು ಹಾಕ್ತದೆ, ಕರು ತಾಯಿ ಒಟ್ಟಿಗೆನೆ ಇರ್ತದೆ, ಸೊ ಕರುವನ್ನ ಕರೆದುಕೊಂಡೋಗಿ ಅದನ್ನ ಹಾಲು ಕುಡಿಲಿಕ್ಕೆ ಬಿಡ್ತಾರೆ. ತದನಂತರ 4 ಮೊಲೆ ತೊಟ್ಟಿದ್ರೆ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥದ್ದು 3 ಮೊಲೆ ತೊಟ್ಟುಗಳ ಹಾಲನ್ನ ಅವರು ಕರೆದುಕೊಂಡು 1 ಮೊಲೆ ತೊಟ್ಟನ್ನ ಇಡೀ ಕರುವಿಗೆ ಕುಡಿಲಿಕ್ಕೆ ಬಿಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಗೊತ್ತಿರಲಿ, ಕರುವಿಗೆ ಎಷ್ಟು ಹಾಲು ಬೇಕು ಅನ್ನೋದು ಅದರ ತೂಕದ ಆಧಾರದ ಮೇಲೆ ನಾವು ನಿರ್ಧರಿಸಬೇಕಾಗಿರುತ್ತೆ. ಸಾಧಾರಣವಾಗಿ ರೈತರು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ, ಹಾಗೆ ಏನ್ ಮಾಡ್ತಾರೆ, 1 ಮೊಲೆ ತೊಟ್ಟನ ಬಿಟ್ಟು ಹಾಲನ್ನ ಕುಡಿತಕ್ಕಂಥದ್ದು. 2 ವಾರದ ನಂತರ ಸ್ವಲ್ಪ ಸ್ವಲ್ಪ ದಾಣಿ ಮಿಶ್ರಣ ಹಾಗೂ ಸ್ವಲ್ಪ ಚಿಗುರು ಹುಲ್ಲನ್ನ ಕೊಟ್ಟು ಅದನ್ನ ಮೇವು ತಿನ್ಲಿಕ್ಕೆ ಪ್ರೇರೇಪಿಸ್ತಾ ಹೋಗ್ತಾರೆ. ಹಾಗೆ 3 ತಿಂಗಳ ನಂತರ ಹಾಲು ಕೊಡೋದನ್ನ ನಿಲ್ಲಿಸ್ಬಿಟ್ಟು ದಿನಕ್ಕೆ 2-3 ಸಲ ಸ್ವಚ್ಛ ನೀರು ಕುಡಿಸಿ ಹಾಗೆ ಮೇವು ಇದನ್ನ ಹಾಕಿಬಿಟ್ಟು ಸಾಕ್ತಕ್ಕಂಥದ್ದು. ಸಾಧಾರಣವಾಗಿ ಏನಾಗ್ತದೆ ಅಂತಂದ್ರೆ, ದಾಣಿ ಮಿಶ್ರಣವನ್ನ ರೈತರು ಕೊಡುವಾಗ 50-100 ಗ್ರಾಂ ಪ್ರಮಾಣದಲ್ಲಿ ಕೊಟ್ಟು ಸಾಕ್ತಾರೆ. ಅಂದ್ರೆ ಹೆಚ್ಚಿನ ರೈತರು ಮಾಡ್ತಾರೆ, ಬಟ್ ಕೆಲವು ರೈತರು ಈ ದಾಣಿ ಮಿಶ್ರಣದ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಓನ್ಲಿ ಚಿಗುರು ಹುಲ್ಲು ಹಸಿ ಹುಲ್ಲನ್ನ ಕೊಟ್ಟು ಸಾಕ್ತಕ್ಕಂಥದ್ದು ಇದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮಾಡ್ಕೊಂಡು ಬಂದಂತ ರೀತಿಯಲ್ಲೇ ಮಾಡ್ತಾರೆ. ನಮ್ಮ ದೇಶೀಯ ಹಸುಗಳಲ್ಲಿ ಸಾಕುವಾಗ ಈ ಪದ್ಧತಿ ಬಹುಶಃ ಸಾಕಾಗಬಹುದು. ಆದ್ರೆ ಒಂದು ಗೊತ್ತಿರಲಿ, ನಾವು ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಳವಣಿಗೆ ಹಂತದಲ್ಲಿ ಹಾಲು ಮತ್ತೆ ಆಹಾರವನ್ನು ಕೊಡದೇ ಇದ್ದಲ್ಲಿ ಕರು ನಿಗದಿತ ಪ್ರಮಾಣದಲ್ಲಿ ದೇಹದ ತೂಕವನ್ನು ಹೊಂದೋದಿಲ್ಲ. ಹಾಗೆ ದೇಹದ ತೂಕ ಬರಲಿಲ್ಲ ಅಂದ್ರೆ ಮುಂದೆ ಬೆದೆಗೂ ಸಹ ಬರೋದಿಲ್ಲ. ಬೆದೆಗೆ ಬರ್ತಕ್ಕಂತ ಸಮಯ ಎಷ್ಟು ಲೇಟ್ ಆಗ್ತಾ ಹೋಗ್ತದೋ ಅಷ್ಟು ಮುಂದೆ ಕರು ಹಾಕುವ ಸಂಖ್ಯೆಗಳು ಕೂಡ ಕಡಿಮೆ ಆಗ್ತದೆ, ಹಾಗೂ ಕರು ಹಾಕುವ ಒಂದು ಪ್ರಮಾಣ ಕೂಡ ಕಡಿಮೆ ಆಗಿದ್ರಿಂದ ಆರ್ಥಿಕವಾಗಿ ಮುಂದೆ ನಷ್ಟ ಆಗುವ ಸಂಭವ ಇರ್ತದೆ. ಆ ಒಂದ್ ನಿಟ್ಟಿನಲ್ಲಿ ಇತ್ತೀಚೆಗೆ ವೈಜ್ಞಾನಿಕವಾಗಿ ನಾವು ಆಧುನಿಕ ಪದ್ಧತಿಯಲ್ಲಿ ಹೇಗೆ ಕರುವನ್ನ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಈ ಪದ್ಧತಿಯಲ್ಲಿ ಏನಾಗ್ತದೆ ಅಂತಂದ್ರೆ, ಸಾಧಾರಣ ಕರು ಹುಟ್ಟಿದ ಕೂಡಲೇ ಏನ್ ಮಾಡ್ತಾರೆ, ತಾಯಿಯಿಂದ ಕರುವನ್ನ ಬೇರ್ಪಡಿಸ್ತಾರೆ, ನೇರವಾಗಿ ಹಾಲನ್ನ ಕುಡಿಲಿಕ್ಕೆ ಬಿಡೋದಿಲ್ಲ ಕರುವನ್ನ. ಹಾಗೆ ಏನ್ ಮಾಡ್ತಾರೆ, ಕರುವಿನ ದೇಹಕ್ಕೆ ಅನುಸಾರವಾಗಿ ಆ ಹಾಲನ್ನ ಕರೆದು ಬಿಟ್ಟು ಅದನ್ನ ಕುಡಿಸ್ತಕ್ಕಂಥದ್ದು. ಹೇಗೆ ಎಷ್ಟು ಕುಡಿಸಬೇಕಾಗಾದ್ರೆ, ಸಾಧಾರಣವಾಗಿ ಮೊದಲ ತಿಂಗಳಲ್ಲಿ ಕರುವಿನ ದೇಹದ ತೂಕದ 10% ಹಾಗೆ 2ನೇ ತಿಂಗಳಲ್ಲಿ 20% ಪ್ರಮಾಣದಲ್ಲಿ ಅದಕ್ಕೆ ಹಾಲನ್ನ ಕುಡಿಸ್ತಾ ಹೋಗ್ತಾರೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ, ಈಗ ನಾನು ಮಿಶ್ರ ತಳಿ ಜರ್ಸಿ ಹಸುನ ಹೇಳ್ತಾ ಇದ್ದೆ, ಕರುವಿನ ಹೇಳೋದಾದ್ರೆ 35 ಕೆಜಿ ತೂಕ್ತಾ ಇದೆ ಅಂತಂದ್ರೆ ಅದರದ್ದು 10% ಅಂದ್ರೆ 3.5 ಲೀಟರ್. 3.5 ಲೀಟರ್ ಅಷ್ಟು ಹಾಲನ್ನ ಪ್ರತಿ ದಿನಕ್ಕೆ ಮೊದಲ 1 ತಿಂಗಳಲ್ಲಿ ಕೊಡ್ತಾ ಹೋಗ್ತಕ್ಕಂಥದ್ದು. ಹೀಗೆ ಹಾಲನ್ನ ಕೊಟ್ಟ ನಂತರ ಕರು ಮುಂದಿನ 15-16 ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಆಹಾರ ಅಂದ್ರೆ ದಾಣಿ ಮಿಶ್ರಣ ಇರಬಹುದು ಅಥವಾ ಚಿಗುರು ಹುಲ್ಲನ್ನ ತಿನ್ಲಿಕ್ಕೆ ಅದು ಪ್ರಾರಂಭಿಸ್ತದೆ. ಆದ್ರೆ 21 ದಿನಗಳ ನಂತರ ಅದ್ರ ಚಿಗುರು ಹುಲ್ಲನ್ನ ತಿನ್ಲಿಕ್ಕೆ ಪ್ರೇರೇಪಿಸೋದ್ರಿಂದ ಏನಾಗುತ್ತೆ, ಹುಟ್ಟುವಾಗ ಒಂದು ಕವಾಟದಲ್ಲಿ ಇರ್ತಕ್ಕಂಥ ಜಠರ ಮುಂದೆ 4 ವಿಭಾಗಗಳಾಗಿ ವಿಂಗಡಿಸಲಿಕ್ಕೆ ಸಹಕಾರಿಯಾಗ್ತದೆ. ಹಾಗೆ ತಿಂದಂತ ಹಸಿರು ಮೇವನ್ನ ಅದು ಜೀರ್ಣಿಸಿಕೊಳ್ಳತಕ್ಕಂತ ಒಂದು ಶಕ್ತಿನ ಸಹ ಅದು ಸಂಪಾದಿಸುತ್ತೆ. ಈ ನಿಟ್ಟಿನಲ್ಲಿ ಮೊದಲ 14-15 ದಿನ ಅಲ್ಪ ಪ್ರಮಾಣದಲ್ಲಿ ಆಹಾರನ ಕೊಡ್ತಾ ಹೋಗ್ಬೇಕು. ಹಾಗೆ ಮುಂದಿನ 21 ದಿನಗಳಲ್ಲಿ ಅದು ಚಿಗುರು ಹುಲ್ಲನ್ನು ತಿನ್ಲಿಕ್ಕೆ ನಾವು ಅದನ್ನ ಪ್ರೇರೇಪಿಸಬೇಕು. ಹಾಗೆ ಈ ಪದ್ಧತಿಯಲ್ಲಿ ಇನ್ನೊಂದು ಉಪಯೋಗ ಏನಂತಂದ್ರೆ, ನಾವು ತಾಯಿಯಿಂದ ಮೊದಲೇ ಕರುವನ್ನು ಬೇರ್ಪಡಿಸಿ ಕೃತಕವಾಗಿ ನಾವು ಹಾಲನ್ನ ಕೊಟ್ಟು ಸಾಕ್ತಾ ಇರೋದ್ರಿಂದ ನಡುವೆ ಏನಾದ್ರೂ ಆಕಸ್ಮಿಕ ಕರು ಮರಣ ಹೊಂದಿದ್ರಲ್ಲಿ ಸಹ ತಾಯಿ ಹಾಲನ್ನ ಕೊಡ್ಲಿಕ್ಕೆ ನಿಲ್ಸೋದಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಗಮನಿಸಬಹುದು, ಕರು ಮತ್ತೆ ತಾಯಿಯ ಬಾಂಧವ್ಯ ಹೇಗಿರುತ್ತೆ ಅಂದ್ರೆ, ಕರು ಇಲ್ಲ ಅಂದ್ರೆ ಹಾಲು ಕೊಡೋದೇ ಇಲ್ಲ ಅದು. ಆದ್ರೆ ಈ ರೀತಿಯ ಆಧುನಿಕ ಪದ್ಧತಿಯಲ್ಲಿ ನಾವು ಮಿಶ್ರತಳಿ ಹಸುಗಳಲ್ಲೇ ಮೊದಲೇ ನಾವು ಕರುವನ್ನ ಬೇರ್ಪಡಿಸಿ ಸಾಕೋದ್ರಿಂದ ಏನಾಗುತ್ತೆ, ಕರು ಆಕಸ್ಮಿಕ ಮರಣ ಹೊಂದಿದ್ರು ಸಹ ತಾಯಿ ಹಾಲನ್ನ ಕೊಡ್ತದೆ. ಹಾಗೆ ತಾಯಿಯ ಹಾಲಿನ ಇಳುವರಿ ಮೇಲೆ ಇದು ಯಾವುದೇ ತರದ ಒಂದು ಪರಿಣಾಮ ಬೀರುವುದಿಲ್ಲ. ಇಳುವರಿ ನಿರ್ದಿಷ್ಟವಾಗಿ ಒಂದೇ ಪ್ರಮಾಣದಲ್ಲಿ ಅದು ಮೊದಲ ಸೂಲಿನಿಂದನೇ ಹಾಲಿನ ಇಳುವರಿ ನಮಗೆ ಬರ್ತಾ ಇರ್ತದೆ. ಹಾಗೆ ಏನ್ ಮಾಡಬೇಕು, ಕೃತಕವಾಗಿ ನಾವು ಹಾಲನ್ನ ಕುಡಿಸುವಾಗ ಮೊದಲ ಬಾರಿಗೆ ನಾವು ಕರೆದಾಗ ಏನ್ ಮಾಡ್ಬೇಕಂತಂದ್ರೆ, ಸಾಧಾರಣವಾಗಿ ಆ ಕರುಗೆ ಹಾಲನ್ನ ನೆಕ್ಲಿಕ್ಕೆ ಆಗ್ಲಿ ಕುಡಿಲಿಕ್ಕೆ ಆಗ್ಲಿ ಅಭ್ಯಾಸ ಆಗಿರೋದಿಲ್ಲ. ಹಾಗೆ ಏನ್ ಮಾಡ್ಬೇಕು, ಒಂದು ಅಗಲಬಾಯಿನ ಸ್ವಚ್ಛ ಪಾತ್ರೆಗೆ ನಮ್ಮ ತೋರುಬೆರಳನ್ನ ಹಾಲಿಗೆ ಅದ್ದು ಬಿಟ್ಟು ಅದ್ರ ಬಾಯಿ ಹತ್ರ ತೆಗೆದುಕೊಂಡು ಹೋಗಿ ಅದನ್ನ ಸೀಪ್ಲಿಕ್ಕೆ ನಾವು ಪ್ರೇರೇಪಿಸಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಬೆರಳಿನಲ್ಲಿ ಇರ್ತಕ್ಕಂಥ ಹಾಲಿನ ಒಂದು ಸ್ಟಿಮ್ಯುಲೇಷನ್ ಸಿಕ್ಬಿಟ್ಟು ಕರುವನ್ನ ನಿಧಾನಕ್ಕೆ ಅದರ ಬಾಯಿಯನ್ನ ಪಾತ್ರೆಗೆ ತೆಗೆದುಕೊಂಡು ಬಂದು ಹಾಲನ್ನ ಕುಡಿಲಿಕ್ಕೆ ನಾವು ಅದನ್ನ ಪ್ರೇರೇಪಿಸಬೇಕಾಗುತ್ತೆ. ನಂತರ ಕರು ಇದೇ ಒಂದು ಅಭ್ಯಾಸವನ್ನ ನಿರಂತರವಾಗಿ ಪ್ರಾರಂಭ ಮಾಡ್ತದೆ. ಈ ನಿಟ್ಟಿನಲ್ಲಿ ಕರುವನ್ನ ಆಧುನಿಕ ಪದ್ಧತಿಯಲ್ಲಿ ನಾವು ಸಾಕ್ತಾ ಹೋಗುವಾಗ ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಪ್ರತಿದಿನ ಆಹಾರವನ್ನ ಕೊಡಬೇಕಾಗ್ತದೆ. ಸಾಧಾರಣವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೊದಲ 5 ದಿನಗಳ ತನಕ ಸಾಧಾರಣವಾಗಿ 2-3 ಲೀಟರ್ ಗಿಣ್ಣದ ಹಾಲನ್ನೇ ಕೊಡಬೇಕಾಗುತ್ತೆ. ಯಾವುದೇ ತರದ ದಾಣಿ ಮಿಶ್ರಣ ಅಥವಾ ಹಸಿರುಮೇವನ್ನ ಕೊಡ್ಲಿಕ್ಕಾಗಲ್ಲ. ನಂತರ 6-15 ದಿನಗಳವರೆಗೆ 3-4 ಲೀಟರ್ ಅಷ್ಟು ಗಿಣ್ಣ ಹಾಲನ್ನ ನಾವು ಕೊಡಬೇಕಾಗ್ತದೆ. ನಂತರ 16ನೇ ದಿನದಿಂದ 30ನೇ ದಿನ ಅಂದ್ರೆ 1 ತಿಂಗಳ ಕೊನೆಯವರೆಗೆ ಅಲ್ಪ ಪ್ರಮಾಣದಲ್ಲಿ 3 ಲೀಟರ್ ಹಾಲಿನ ಜೊತೆಗೆ 50 ಗ್ರಾಂ ದಾಣಿ ಮಿಶ್ರಣ ಹಾಗೂ 1 ಇಡಿಯಷ್ಟು ಹಸಿರು ಚಿಗುರು ಹುಲ್ಲನ್ನ ಕೊಡ್ತಕ್ಕಂಥದ್ದು. ಹಾಗೆ 1-1.5 ತಿಂಗಳ ಅವಧಿಯಲ್ಲಿ ಹಾಲಿನ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಅಂದ್ರೆ 2-2.5 ಲೀಟರ್ ಗಿಣ್ಣ ಹಾಲನ್ನು ಕೊಟ್ಟು 1 ದಿನಕ್ಕೆ 100 ಗ್ರಾಂ ಅಷ್ಟು ದಾಣಿ ಮಿಶ್ರಣ ಹಾಗೆ ಹಸಿರು ಹುಲ್ಲು ಅದೆಷ್ಟು ತಿನ್ನುತ್ತದೆ ಹಾಗೆ ಹೊಟ್ಟೆ ತುಂಬಾ ಕೊಡಬೇಕಾಗತ್ತೆ. ನಂತರ 1.5 ತಿಂಗಳಿಂದ 2 ತಿಂಗಳ ಅವಧಿಯಲ್ಲಿ ಹಾಲಿನ ಪ್ರಮಾಣವನ್ನು ಮತ್ತೆ ತಗ್ಗಿಸಬೇಕಾಗುತ್ತೆ. 1.5 ಲೀಟರ್ ಹಾಲು ಸಾಕು. ಸಾಧಾರಣವಾಗಿ 200-250 ಗ್ರಾಂ ದಾಣಿ ಮಿಶ್ರಣ ಹಾಗೆ ಹಸಿರು ಹುಲ್ಲು ಯಥೇಚ್ಛವಾಗಿ ಅದೆಷ್ಟು ತಿನ್ನುತ್ತೋ ಅಷ್ಟು. ನಂತರ ಅದನ್ನ 2 ತಿಂಗಳ ಅವಧಿ ಮುಗಿದ ನಂತರ ದಿನಕ್ಕೆ 1 ಲೀಟರ್ ಹಾಲು ಹಾಗೆ 300-400 ಗ್ರಾಂ ದಾಣಿ ಮಿಶ್ರಣ ಹಾಗೆ ಹೊಟ್ಟೆ ತುಂಬುವಷ್ಟು ಹಸಿರು ಮೇವನ್ನ ಕೊಡ್ತಾ ಇದೀವಿ. ಇಲ್ಲಿ ಗಮನಿಸಬಹುದು, ಕರುಗೆ ಒಣಹುಲ್ಲು ಪ್ರಾರಂಭದಲ್ಲಿ ಕೊಡ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರಾರಂಭದಲ್ಲಿ ಹಸಿರು ಹುಲ್ಲು ಕೊಟ್ಟರೆ ನಂತರ ಮುಂದೆ ಅದು ಹುಲ್ಲನ್ನು ತಿಂದು ಜೀರ್ಣಿಸುವ ಶಕ್ತಿಯನ್ನು ಬೆಳೆಸ್ಕೊಳ್ತದೆ. ಒಂದು ಸಾರಿ ಆ ಕ್ಷಮತೆ ಬಂದ ನಂತರನೇ ನಾವು ಒಣಹುಲ್ಲನ್ನು ಕೊಡಬೇಕಾಗ್ತದೆ. ಹಾಗೆ 3 ತಿಂಗಳವರೆಗೆ 1/2 ಲೀಟರ್ ಹಾಲು ಹಾಗೆ 400-500 ಗ್ರಾಂ ಅಷ್ಟು ದಾಣಿ ಮಿಶ್ರಣವನ್ನು ಕೊಡಬೇಕು. ಹಾಗೆ ಹಸಿರು ಮೇವನ್ನ ಕೊಡಬೇಕಾಗ್ತದೆ. 3 ತಿಂಗಳ ನಂತರ ಹಾಲನ್ನು ಕೊಡ್ತಕ್ಕಂತ ಪ್ರಮಾಣವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬರೀ ದಾಣಿ ಮಿಶ್ರಣ ಹಾಗೆ ಹಸಿರು ಮೇವನ್ನ ನಾವು ಕೊಡ್ತಾ ಹೋಗ್ಬೇಕಾಗತ್ತೆ. ಸಾಧಾರಣವಾಗಿ ತಿಂಗಳಿಗೆ 250 ಗ್ರಾಮಿನಂತೆ ನಾವು ಹೆಚ್ಚುವರಿ ಮಾಡ್ತಾ ಅದನ್ನ ಮುಂದಿನ 6-12 ತಿಂಗಳ ತನಕ 1 ಕೆಜಿ ಅಷ್ಟು ದಾಣಿ ಮಿಶ್ರಣ ಹಾಗೆ ತಿನ್ನುವಷ್ಟು ಯಥೇಚ್ಛ ಹಸಿರು ಮೇವನ್ನ ನಾವು ಕೊಡಬೇಕಾಗುತ್ತೆ. ಹಾಗೆ ರೈತರು ಕೇಳಬಹುದು, ದಾಣಿ ಮಿಶ್ರಣ ಅಂತ ಹೇಳ್ತಾ ಇದ್ರಿ ಸರ್, ಅಂಗಡಿಯಲ್ಲಿ ಸಿಕ್ಕುತ್ತೆ ಅದನ್ನೇ ಮಾತ್ರ ತಂದು ಕೊಡಬೇಕಾ ಅಥವಾ ನಾವು ಮನೇಲಿ ಮಾಡ್ಕೋಬಹುದಾ ಅಂತ. ಖಂಡಿತವಾಗ್ಲೂ ಯಾವ ರೈತರಿಗೆ ತಮ್ಮ ಮನೆಗಳಲ್ಲಿ ಈ ಮೆಕ್ಕೆಜೋಳ ಹಾಗೆ ಶೇಂಗಾ ಮತ್ತೆ ಗೋಧಿ ಅಥವಾ ಅಕ್ಕಿಯನ್ನ ಬೆಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಅಂತ ರೈತರು ತಮ್ಮ ಮನೆಯಲ್ಲೇನೆ ಈ ಕರುವಿನ ದಾಣಿ ಮಿಶ್ರಣವನ್ನ ಮಾಡ್ಕೋಬಹುದು. ಹಾಗಾದ್ರೆ ಕರುವಿನ ದಾಣಿ ಮಿಶ್ರಣದಲ್ಲಿ ಏನೇನ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಕೇಳಬಹುದು. ಕರುವಿನ ದಾಣಿ ಮಿಶ್ರಣದಲ್ಲಿ ಈ ಒಂದು ಶಕ್ತಿವರ್ಧಕವಾಗಿ ನಾವು ಎನರ್ಜಿ ಸೋರ್ಸ್ ಅಂತ ಏನ್ ಹೇಳ್ತೀವೋ, ಕಾರ್ಬೋಹೈಡ್ರೇಟ್ ಸೋರ್ಸ್ ಆಗಿ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ, ಮಾಮೂಲಿ ಜೋಳಗಳ ಅಥವಾ ತೃಣಧಾನ್ಯಗಳ ನುಚ್ಚು ಅಂತ ಹೇಳ್ತೀವಿ, ಇವನ್ನ ನೀವು 45% ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಶೇಂಗಾ ಹಿಂಡಿ ಅಥವಾ ಸೋಯಾ ಅವರೆ ಹಿಂಡಿ ಅಂತ ಹೇಳ್ತೀವಿ. ಶೇಂಗಾ ಹಿಂಡಿ ಏನಂತಂದ್ರೆ ಪ್ರೋಟೀನ್ ಸೋರ್ಸ್ ಇದು. ಸೊ ಸಸಾರಜನಕದ ಒಂದು ಪ್ರಮಾಣವನ್ನ ಇದು ನೀಡೋದ್ರಿಂದ ಇದು ಕರುವಿನ ದಾಣಿ ಮಿಶ್ರಣದಲ್ಲಿ 25% ಇರಬೇಕಾಗ್ತದೆ. ಹಾಗೆ ಅಕ್ಕಿ ಅಥವಾ ದ್ವಿದಳ ಧಾನ್ಯಗಳ ತೌಡನ್ನ ನೀವು ಹಾಕಬೇಕಾಗ್ತದೆ, ಇದು 17% ಅಂತ ಹೇಳ್ತೀವಿ, ಆ ಪ್ರಮಾಣದಲ್ಲಿ ಇರಬೇಕು. ಹಾಗೆ ಲವಣ ಮಿಶ್ರಣ, ಮಿನರಲ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಸೊ ಇದು 2%. ಹಾಗೆ ಉಪ್ಪು ಹೇಗೆ ಹಾಕ್ಬೇಕು ಅಂತ ಕೇಳಬಹುದು. ಉಪ್ಪು ರುಚಿಯನ್ನು ಕೊಡೋದ್ರ ಜೊತೆಗೆ ಯಾವುದೇ ತರಹದ ಕ್ರಿಮಿಕೀಟಗಳು ಆಹಾರದಲ್ಲಿ ಬರದ ಹಾಗೆ ನಿರ್ವಹಿಸೋದ್ರಿಂದ ಅದನ್ನ 1% ನೀವು ಮಿನಿಮಮ್ ಹಾಕ್ಲೇಬೇಕಾಗ್ತದೆ. ಸೊ ನಾನು ಆಗ್ಲೇ ಹೇಳಿದಾಗೆ 45%, ಶೇಂಗಾ ಹಿಂಡಿ ಸೋಯಾ ಅವರೆ 25%, ಗೋಧಿ ಅಥವಾ ಅಕ್ಕಿ ದ್ವಿದಳ ಧಾನ್ಯಗಳ ತೌಡು 17%, ಲವಣ ಮಿಶ್ರಣ ಅಥವಾ ಮಿನರಲ್ ಮಿಕ್ಸ್ಚರ್ 2%, ಹಾಗೆ ಉಪ್ಪು 1%, 100% ನೀವು ಮಾಡಿಕೊಂಡು ಮನೆಯಲ್ಲೇನೆ ನೀವು ಕರುವಿಗೆ ದಾಣಿ ಮಿಶ್ರಣವನ್ನ ತಯಾರು ಮಾಡಿ ತಿನ್ನಿಸಬಹುದು. ಆದ್ರೆ ಈ ಗೋವಿನ ಜೋಳ ಇವನ್ನೆಲ್ಲ ನೀವು ಸ್ವಲ್ಪ ಅದನ್ನ ಒಡಕಲ್ ತರ ನುಚ್ಚು ಮಾಡಿ ಕೊಟ್ರೆ ತುಂಬಾ ಸೂಕ್ತ. ಹಾಗೆ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಉಂಡೆ ತರ ಮಾಡಿ ತಿನ್ಸಿದ್ರೆ ವೇಸ್ಟ್ ಆಗ್ತಕ್ಕಂಥದ್ದು, ದಾಣಿ ಮಿಶ್ರಣ ಕರು ತಿನ್ನದೆ ಬಿಡ್ತಕ್ಕಂಥ ಪ್ರಮಾಣ ಕಡಿಮೆ ಇರುತ್ತೆ. ಕರುಗಳಿಗೆ ಜಂತು ಹುಳುಗಳ ಬಾಧೆ ಕಾಣಿಸಿಕೊಂಡು ಎಷ್ಟೋ ಸಾರಿ ಅಪಾಯನೂ ಆಗೋದಿದೆ, ಈ ಬಗ್ಗೆ ಸಲಹೆ ಕೊಡಿ ಡಾಕ್ಟ್ರೆ. ಖಂಡಿತವಾಗ್ಲೂ, ನಾನು ಇದುವರೆಗೂ ಕರುಗಳ ಪ್ರಾರಂಭಿಕ ಹಂತದಲ್ಲಿ ಪಾಲನೆ ಪೋಷಣೆಯಲ್ಲಿ ಬರ್ತಕ್ಕಂಥ ಮುಖ್ಯವಾದ ಆಹಾರದ ಬಗ್ಗೆ ನಾನು ಹೇಳ್ತಾ ಬಂದೆ. ಆಹಾರದ ನಂತರ ಬರ್ತಕ್ಕಂಥದ್ದು ಮುಖ್ಯ ಇನ್ನೊಂದೇನೆಂದ್ರೆ ಆರೋಗ್ಯದ ರಕ್ಷಣೆ. ಸಾಮಾನ್ಯವಾಗಿ ಗೊತ್ತಿರಲಿ, ಮಿಶ್ರತಳಿ ಕರುಗಳಲ್ಲಿ ಅಥವಾ ಎಮ್ಮೆ ಕರುಗಳಲ್ಲಿ ಆಗಿರ್ಬೋದು ಜಂತು ಹುಳುಗಳ ಬಾಧೆ ತುಂಬಾನೇ ಇರ್ತದೆ. ಅದರಲ್ಲೂ ಎಮ್ಮೆ ಕರುಗಳಲ್ಲಿ ಏನಂದ್ರೆ ಈ ಗರ್ಭಾವಸ್ಥೆಯಲ್ಲೇನೆ ತಾಯಿಯಿಂದ ಕರುಗಳಿಗೆ ಜಂತು ಹುಳುಗಳು ಬಳುವಳಿಯಾಗಿ ಬಂದಿರ್ತದೆ. ಅದರಲ್ಲೂ ಕೊಕ್ಕೆ ಹುಳು, ಲಾಡಿ ಹುಳು, ಇಂಗ್ಲಿಷ್ ರೌಂಡ್ ವರ್ಮ್ಸ್, ಟೇಪ್ ವರ್ಮ್ಸ್ ಅಂತ ಏನ್ ಹೇಳ್ತೀವೋ ಇವು ಯಥೇಚ್ಛವಾಗಿ ಕಾಡ್ತಾ ಇರ್ತವೆ. ಇವನ್ನ ಏನ್ ಮಾಡ್ಬೇಕಂತಂದ್ರೆ ಕರು ಹಾಕಿದ ಮೊದಲನೇ ವಾರದಲ್ಲಿ ಸಾಧಾರಣ 7ನೇ ದಿನದಲ್ಲಿ ಸ್ಥಳೀಯ ಪಶುವೈದ್ಯರ ಸಲಹೆಯಂತೆ ಜಂತುನಾಶಕವನ್ನ ಕರುವಿಗೆ ಕುಡಿಸಬೇಕಾಗ್ತದೆ. ಹಾಗೆ ಮೊದಲ 7ನೇ ದಿನದ ನಂತರ ಪ್ರತಿ ತಿಂಗಳಿಗೆ ಒಂದಾವರ್ತಿ ಈ ಜಂತುನಾಶಕವನ್ನ ಕುಡಿಸಬೇಕು. ಇದರಲ್ಲಿಗೆ ಮೊದಲ 6 ತಿಂಗಳ ವಯಸ್ಸಿನವರೆಗೆ, ತದನಂತರ 1 ವರ್ಷದ ಅವಧಿಯ ತನಕ ಪ್ರತಿ 3 ತಿಂಗಳಿಗೆ ಒಂದಾವರ್ತಿ ಜಂತುನಾಶಕವನ್ನ ಕುಡಿಸೋದು ಸೂಕ್ತ ಆಗ್ತದೆ. ಜಂತು ಹುಳುಗಳಿದ್ರಿಂದ ಏನು ನಷ್ಟ ಏನು ಅಂತ ಕೇಳಬಹುದು ರೈತರುಗಳು. ಆದ್ರೂ ನಿಮ್ಗೊಂದು ತಿಳಿದಿರಲಿ, ಜಂತು ಹುಳುಗಳು ಏನ್ ಮಾಡ್ತದೆ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಅವು ಪರಾವಲಂಬಿ ಹುಳುಗಳು, ಕರುವಿನ ಕರುಳಿನಲ್ಲಿ ಸೇರ್ಕೊಂಡು ಕರುಳಿನ ಮೂಲಕ ಕರುವಿನ ರಕ್ತವನ್ನ ಹೀರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಕರುವಿನ ಆರೋಗ್ಯ ಕ್ಷೀಣಿಸ್ತದೆ, ಮುಂದೆ ರಕ್ತಹೀನತೆ ಕಾಡುತ್ತದೆ. ಹಾಗೆ ಕರು ನಿಗದಿತ ಅವಧಿಯಲ್ಲಿ ತನ್ನ ದೇಹದ ತೂಕವನ್ನ ಗಳಿಸೋದಿಲ್ಲ, ಹಾಗೆ ಅದು ನಿಗದಿತವಾಗಿ ಬೆದೆಗೆ ಬರೋದಿಲ್ಲ. ಬೆದೆಗೆ ಬರಲಿಲ್ಲ ಅಂದ್ರೆ ಮುಂದೆ ನಿಮ್ಗೆ ಗೊತ್ತಿರುವ ಹಾಗೆ ಸಾಲ ಸಾಲಾಗಿ ಕರುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಉತ್ಪತ್ತಿ ಕಡಿಮೆ ಆಗ್ತದೆ. ಹಾಗೆ ಕರುವಿನ ಒಂದು ಕುಂಠಿತ ಬೆಳವಣಿಗೆಯಿಂದಾಗಿ ಹೈನುಗಾರಿಕೆಯಲ್ಲಿ ಲಾಭಾಂಶ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಜಂತುನಾಶಕವನ್ನು ಕುಡಿಸತಕ್ಕಂಥದ್ದು ತುಂಬಾ ಮಹತ್ವದಾಗಿದೆ. ಇನ್ನು ನಂತರದ ಹೆಜ್ಜೆ ಕೊಂಬುಗಳನ್ನ ತೆಗೆಯೋದು. ಈ ಸುಧಾರಿತ ಹಸುಗಳಲ್ಲಿ ಕೊಂಬುಗಳು ಇರಬಾರದು, ಇನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಕೊಂಬನ್ನ ತೆಗೆದು ಬಿಟ್ರೆ ಒಳ್ಳೇದಂತ ಅನ್ಕೊಂಡು ಹೇಳ್ತಾರೆ, ಯಾಕಿರ್ಬೋದು, ಹೇಗ್ ಮಾಡಬೇಕು ಹೇಳಿ. ಖಂಡಿತವಾಗ್ಲು, ನಮ್ಮ ದೇಸಿ ತಳಿ ಹಸುಗಳಲ್ಲಾದ್ರೆ ಕೊಂಬುಗಳು ನೋಡ್ಲಿಕ್ಕೂ ಸಹ ಸುಂದರವಾಗಿರ್ತದೆ ಹಾಗೂ ಸ್ವಲ್ಪ ಗಟ್ಟಿಯಾಗೂ ಇರ್ತದೆ. ಆದ್ರೆ ಈ ಮಿಶ್ರ ತಳಿ ಹಸುಗಳಾದಂತ ಅದರಲ್ಲೂ ಜೆರ್ಸಿ ಮತ್ತೆ ಈ HF ನಲ್ಲಿ ಈ ಕೊಂಬಿನ ಒಂದು ತಿರುಳು ಏನಿರ್ತದೋ ಅದಕ್ಕಿಂತ ಏನು ಮೇಲಿನ ಒಂದು ಕವಚ ಇರುತ್ತದಲ್ಲ ಅದು ತುಂಬಾ ಲೂಸ್ ಆಗಿರ್ತದೆ, ಅಷ್ಟು ಗಟ್ಟಿಯಾಗಿ ಮಧ್ಯದ ತಿರುಳಿಗೆ ಅದು ಅಂಟ್ಕೊಂಡಿರೋದಿಲ್ಲ. ಇವೇನಾಗ್ತದೆ, ಒಂದು ಕೊಂಬಿ ಬೆಳಿಲಿಕ್ಕೆ ಹಾಗೆ ಬಿಟ್ರೆ ದೊಡ್ಡ ಕೊಂಬುಗಳು ಆದಂತ ಸಂದರ್ಭದಲ್ಲಿ ನಾವು ಹಸುಗಳನ್ನ ಕಟ್ಟಿ ಹಾಕುವಾಗ ಸ್ಥಳಾವಕಾಶದ ಕೊರತೆ ಉಂಟಾಗಬಹುದು ಒಂದು. ಎರಡನೇದು, ಹಸುಗಳು ಒಂದಕ್ಕೊಂದು ಜಗಳ ಮಾಡಿಕೊಂಡಾಗ ನಾನಾಗ್ಲೇ ಹೇಳಿದಾಗೆ ಒಂದು ತಿರುಳು ಮತ್ತೆ ಆ ಒಂದು ಕವಚ ಏನು ಅಷ್ಟು ಗಟ್ಟಿಯಾಗಿ ಇಲ್ಲದೆ ಇರೋದ್ರಿಂದ ಕೊಂಬು ಮುರಿಯುವ ಸಂದರ್ಭನೂ ಇರ್ತದೆ. ಆ ಕೊಂಬು ಮುರಿದಂತ ಸಂದರ್ಭದಲ್ಲಿ ಯಥೇಚ್ಛವಾಗಿ ಒಂದು ಬ್ಲೀಡಿಂಗ್ ಅಥವಾ ರಕ್ತಸ್ರಾವವಾಗಿ ಕರುವಿನ ಪ್ರಾಣಕ್ಕೂ ಸಹ ಸಂಚಿಕಾರ ಬರ್ತದೆ. ಅದು ಅಲ್ಲದೇನೆ ಇನ್ನೊಂದು ಮುಖ್ಯವಾದ ಏನಂತಂದ್ರೆ ಕೊಂಬಿನ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಕೊಂಬಿನ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕೊಂಬನ್ನ ಪ್ರಾರಂಭಿಕ ಹಂತದಲ್ಲೇ ನಾವು ವೈಜ್ಞಾನಿಕವಾಗಿ ಸುಡೋದ್ರಿಂದ ಮುಂದೆ ಕೊಂಬುಗಳು ಬೆಳೆದ್ಬಿಟ್ಟು ಇಷ್ಟೆಲ್ಲ ಏನು ಸಮಸ್ಯೆಗಳಾಗೋದು ತಪ್ಪುತ್ತದೆ. ಹಾಗಾದ್ರೆ ಯಾವ ಹಂತದಲ್ಲಿ ನಾವು ಕೊಂಬನ್ನ ಸುಡಬೇಕು? ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರು ಹಾಕಿದ ಮುಂದಿನ 1 ತಿಂಗಳ ಅವಧಿಯ ಒಳಗೆ ನಾವೇನ್ ಹೇಳ್ತೀವಿ ಅದಕ್ಕೆ ಹಾರ್ನ್ ಬಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಒಂದು ಕರುವಿನ ಒಂದು ಬಡ್ ಅಂದ್ರೆ ಇನ್ನು ಪ್ರಾರಂಭಿಕವಾಗಿ ಅದು ಚಿಗುರ್ತಾ ಇರ್ತದೆ, ಆ ಕೊಂಬನ್ನ ನಾವು ಈ ಕಾರ್ಟರೈಸರ್ ಅಥವಾ ಎಲೆಕ್ಟ್ರಿಕ್ ಕಾರ್ಟರೈಸರ್ ಅಂದ್ರೆ ನಾವು ಈ ಕೃತಕವಾಗಿ ಕಾದಂತ ಕಬ್ಬಿಣದ ಒಂದು ಸರಳಿನಿಂದ ಕೊಂಬಿನ ಮೇಲೆ ನಾವು ಇಡೋದ್ರಿಂದ ಸೊ ಅದು ಆ ಕೊಂಬಿನ ಒಂದು ಬುಡ ಏನು ಪ್ರಾರಂಭಿಕ ಒಂದು ಬುಡ ಇರ್ತದೋ ಆ ಬುಡನೇ ಸುಟ್ಟು ಹೋಗಿ ಮುಂದೆ ಕೊಂಬು ಬೆಳೆಯೋದಿಲ್ಲ. ಸೊ ಇದರಿಂದ ಏನಾಗ್ತದೆ, ಕರುವಿನ ಬೆಳವಣಿಗೆಗೂ ಶೀಘ್ರಗತಿಯಾಗಿ ಬೆಳವಣಿಗೆ ಆಗ್ತದೆ, ಜೊತೆ ಜೊತೆಗೆ ಕೊಂಬಿನ ಕ್ಯಾನ್ಸರ್ ಹಾಗೆ ಅದು ನಮ್ಮ ಏನು ಮಾಲೀಕರಿಗೆ ಆಯೋದ್ರಿಂದ ಆಗ್ತಕ್ಕಂತ ಒಂದು ಇಂಜುರೀಸ್ ಇರಬಹುದು ಇವ್ರ ಎಲ್ಲದರಿಂದ ನಾವು ಮುಕ್ತಿಯನ್ನ ಹೊಂದಬಹುದಾಗಿದೆ. ಇದನ್ನ ನಾವು ನಾಟಿ ತಳಿಗಳ ಕರುಗಳಿಗೂ ಮಾಡಬಹುದಾ? ಕೆಲವು ಜನ ರೈತರು ಏನು ಈಗ ಹಸು ಆದ್ರೆ ಮಾಡ್ತಾರೆ, ಬಟ್ ಕೆಲವು ಜನ ರೈತರು ಸುಂದರವಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ಅದನ್ನ ಹಾಗೆ ಬಿಡ್ತಾರೆ. ಬಟ್ ಈ ಕೊಂಬು ಸುಡೋ ಇದನ್ನ ಎಲ್ಲದರಲ್ಲೂ ಮಾಡಬಹುದು, ನಾವು ಎಮ್ಮೆಗಳಲ್ಲೂ ಮಾಡಬಹುದು, ದೇಸಿ ಹಸುಗಳಲ್ಲೂ ಸಹ ಮಾಡಬಹುದು, ಮಿಶ್ರ ತಳಿ ಹಸುಗಳಲ್ಲೂ ಮಾಡಬಹುದು. ಬಟ್ ಮಿಶ್ರ ತಳಿ ಹಸುಗಳಲ್ಲಿ ಅಷ್ಟು ಸುಂದರವಾಗಿ ಕಾಣದೇ ಇರೋದ್ರಿಂದ ಹಾಗೂ ಅಂದ್ರೆ ತುಂಬಾ ಸಮಸ್ಯೆಗಳು ಬರೋದ್ರಿಂದ, ಯಾಕಂದ್ರೆ ದೇಸಿ ತಳಿಗಳಲ್ಲಾದ್ರೆ ಕೊಂಬು ಸ್ವಲ್ಪ ಗಟ್ಟಿಯಾಗಿರ್ತದೆ, ಆದ್ರೆ ಈ ಮಿಶ್ರ ತಳಿಗಳಲ್ಲಿ ಅಷ್ಟು ಗಟ್ಟಿ ಇಲ್ಲದೆ ಇರೋದ್ರಿಂದ ಕೊಂಬು ಸುಡಿಸೋದು ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಮಾಹಿತಿಯನ್ನ ನಮ್ಮೊಡನೆ ಹಂಚಿಕೊಂಡ್ರಿ, ರೈತರಿಗೆ ಪ್ರಸ್ತಾಪ ಮಾಡಿದ್ರಿ ಡಾಕ್ಟ್ರೆ. ಕರುಗಳನ್ನ ಚೆನ್ನಾಗಿ ಪೋಷಣೆ ಮಾಡ್ತಾ ಹೋದ್ರೆ ಒಳ್ಳೆ ಹಸು ಬೆಳೀತತೆ, ಹಾಲು ಚೆನ್ನಾಗಿ ಸಿಗುತ್ತೆ, ಮತ್ತೆ ಅದರ ಮುಂದಿನ ಸಂತಾನ ಅಭಿವೃದ್ಧಿಗೂ ಪೂರಕವಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಕರುಗಳಿಗೆ ಲಸಿಕೆ ಹಾಕುವ ಒಂದು ವಿಷಯವೂ ಪ್ರಮುಖವಾದುದು ಅಲ್ವಾ? ಖಂಡಿತವಾಗಲೂ ನಿಮಗೆ ಗೊತ್ತಿರಬಹುದು, ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಕಾಯಿಲೆ ಬಂದಾಗ ಪೇಚಾಡೋದಕ್ಕಿಂತ ಕಾಯಿಲೆ ಬರೋದಕ್ಕಿಂತ ಮೊದಲು ತಡೆಗಟ್ಟೋದು ಉತ್ತಮ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಲಸಿಕೆ ಹಾಕಿಸ್ಕೊಳ್ಬೇಕಾಗ್ತದೆ. ಸಾಧಾರಣವಾಗಿ ಕರು ಹುಟ್ಟಿದ 4 ತಿಂಗಳ ನಂತರ, ಮುಖ್ಯವಾಗಿ ಮಿಶ್ರತಳಿ ಹೆಣ್ಣು ಕರು ಆದರೆ, ನಾವು ಇತ್ತೀಚೆಗೆ ಕೇಳ್ತಕ್ಕಂತಹ ಒಂದು ಮುಖ್ಯವಾದ ರೋಗ ಕಂದು ರೋಗ ಅಂತ ಹೇಳ್ತೀವಿ, ಅಥವಾ ಬ್ರುಸೆಲೋಸಿಸ್ ಅಂತ ಹೇಳ್ತೀವಿ. ಈ ಒಂದು ಕಂದು ರೋಗದ ಮುಖ್ಯ ಲಕ್ಷಣಗಳೇನಂತಂದ್ರೆ ಇದು ಸಾಂಕ್ರಾಮಿಕ ರೋಗ. ಸೊ ನಮಗೆ ಪ್ರಾಣಿಗಳಿಂದ ಮನುಷ್ಯರಿಗೂ ಸಹ ಬರ್ತಕ್ಕಂತ ಸಂಭವ ಇರೋದ್ರಿಂದ ಈ ಒಂದು ಕಾಯಿಲೆ ಬಂದ್ರೆ ಮುಂದಿನ ದಿನಗಳಲ್ಲಿ ಗರ್ಭ ಕಟ್ಟಿದ್ರು ಸಹ ಗರ್ಭಪಾತ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರೋದ್ರಿಂದ ಕರು ಹಾಕಿದ 4 ರಿಂದ 6 ತಿಂಗಳ ಅವಧಿಯಲ್ಲಿ ಈ ಒಂದು ಬ್ರುಸೆಲೋಸಿಸ್ ಅಥವಾ ಕಂದು ರೋಗದ ಲಸಿಕೆಯನ್ನು ಹಾಕಿಸ್ಕೋಬೇಕಾಗ್ತದೆ. ಹಾಗೆ ಮುಖ್ಯವಾಗಿ ಇನ್ನೊಂದು ರೋಗ ಅಂದ್ರೆ ಕಾಲುಬಾಯಿ ಜ್ವರ. ಸೊ ಕಾಲುಬಾಯಿ ಜ್ವರದ ಒಂದು ಲಸಿಕೆಯನ್ನು ಸಹ ನಾವು 6 ತಿಂಗಳ ನಂತರ ಹಾಕಿಸ್ಕೋಬೇಕಾಗ್ತದೆ. ಹಾಗೆ ಮಲೆನಾಡಿನಲ್ಲಿ ಮುಖ್ಯವಾಗಿ ಇನ್ನೊಂದು ರೋಗ ಅಂದ್ರೆ ಗಂಟಲು ಬೆನೆ ಅಥವಾ ಹೆಮೊರೋಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ. ಇದು ಸಾಧಾರಣವಾಗಿ ಮಣ್ಣು ಮತ್ತೆ ಆಹಾರದಿಂದ ಬರ್ತಕ್ಕಂಥ ಕಾಯಿಲೆ, ಇದರ ವಿರುದ್ಧ ಸಹ ನಾವು ಲಸಿಕೆ ಹಾಕಿಸ್ಕೋಬೇಕಾಗ್ತದೆ. ಮುಖ್ಯವಾಗಿ ಒಂದು ಗೊತ್ತಿರಲಿ, ಈ ಒಂದು ಕಾಯಿಲೆಗಳಿಗೆ ನಿರ್ದಿಷ್ಟ ಪ್ರಮಾಣದ ಒಂದು ಚಿಕಿತ್ಸೆ ಇರೋದಿಲ್ಲ. ಹಾಗೆ ಈ ಕಾಯಿಲೆಗಳೇನಾದ್ರೂ ಬಂದ ಒಂದು ಸಂದರ್ಭದಲ್ಲಿ ಮುಂದೆ ಕರುಗಳು ಸಾಯುವ ಸಂಭವನೂ ಜಾಸ್ತಿ ಇರ್ತದೆ. ಆ ನಿಟ್ಟಿನಲ್ಲಿ ಸರಿಯಾದ ಸಮಯಕ್ಕೆ ಲಸಿಕೆಯನ್ನು ಹಾಕಿಸಿಕೊಂಡು ಯಶಸ್ವಿ ಹೈನುಗಾರಿಕೆಯಲ್ಲಿ ಯಶಸ್ವಿ ಕರುಗಳ ಪಾಲನೆ ಪೋಷಣೆಯನ್ನು ಮಾಡಿಕೊಂಡು ನಾವು ಒಂದು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಒಂದು ಅನುವಾಗ್ತದೆ ಅಂತ ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ತಾವು ಕರುಗಳ ಪೋಷಣೆ ಕುರಿತಂತೆ ಉತ್ತಮವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ಮಂಡಿಸಿದ್ರಿ, ತಮಗೆ ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಕೇಳಿಗರೆ, ಇದುವರೆಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಕರುಗಳ ಪಾಲನೆ ಪೋಷಣೆ ಕುರಿತಂತೆ ಅವರು ಸಲಹೆಗಳನ್ನ ನೀಡಿದರು. ಸಂಪರ್ಕಕ್ಕೆ ಸಂಖ್ಯೆಯನ್ನು ನೀಡುತ್ತಿದ್ದೀವಿ, 9482452777 9482452577. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಹೈನುಗಾರಿಕೆ ಅನುಭವ ಕುರಿತು ಗೋಣಿಕೊಪ್ಪದ ಡಾಕ್ಟರ್ ಎಸ್ ಸಿ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ, ಶಿವಮೊಗ್ಗ ಜಿಲ್ಲೆ ಇವರ ಪ್ರಕಟಣೆ.